ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು, ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ. ಅಧ್ಯಾಯ 20, ಸ್ಟಿಯರ್ಫೋರ್ತನ ಮನೆ. ಮರುದಿನ ಮಧ್ಯಾಹ್ನಾನಂತರ ನಾವು ಸ್ಟಿಯರ್ಫೋರ್ತನ ಮನೆಗೆ ಜೊತೆಯಾಗಿ ಹೋದೆವು. ಅವನ ಮನೆ ಇದ್ದುದು ಹೈಗೇತಿನಲ್ಲಿ, ಒಂದು ಎತ್ತರದ ಪ್ರದೇಶದಲ್ಲಿ. ಆ ಮನೆಯ ಕೊಠಡಿಗಳಲ್ಲಿ ಕುಳಿತು ಹೊರಗೆ ನೋಡಿದ್ದಾದರೆ ಲಂಡನ್ ನಗರದ ಬಹುಭಾಗವೆಲ್ಲ ಕಾಣಿಸುತ್ತಿತ್ತು. ನಾವು ಮನೆಯ ಜಗಲಿಯನ್ನು ಹತ್ತುವಾಗಲೇ ಒಳಗಿನಿಂದ ಒಬ್ಬ ಬಹು ಗಂಭೀರ ಮುಖಮುದ್ರೆಯ ಸ್ತ್ರೀ ನಮ್ಮೆದುರು ಬಂದು ನಮ್ಮನ್ನು ಸ್ವಾಗತಿಸಿದಳು. ಅವಳು ತನ್ನ ತಾಯಿ ಎಂದನ್ನುತ್ತಾ ಸ್ಟಿಯರ್ಫೋರ್ತನು ಅವಳ ಪರಿಚಯ ಮಾಡಿಕೊಟ್ಟನು. ತಾಯಿ ಪ್ರಾಯಕಾಲದಲ್ಲಿ ಬಹು ರೂಪವತಿಯಾಗಿದ್ದಿರಬೇಕೆನ್ನುವಷ್ಟು ಲಕ್ಷಣವಾಗಿದ್ದಳು. ಅವಳು ಮಗನನ್ನು ಕಂಡೊಡನೆ ಅಪ್ಪಿಕೊಂಡು ನಮ್ಮನ್ನು ಮನೆಯ ಮುಖ್ಯ ಬೈಠಕಾನೆಗೆ ಕರೆದುಕೊಂಡು ಹೋದಳು. ಆ ದಿನ ರಾತ್ರಿ ಊಟವಾದ ನಂತರ ನಾವೆಲ್ಲರೂ ಬೈಠಕಾನೆಯಲ್ಲಿ ಕುಳಿತು ಮಾತಾಡುತ್ತಲೂ ಪಗಡೆ ಆಟವಾಡುತ್ತಲೂ ಸ್ವಲ್ಪ ಸಮಯ ಕಳೆದು ಸ್ಟಿಯರ್ಫೋರ್ತನ ತಾಯಿ ಮಿಸ್ ಡಾರ್ಟಲ್ ಎಂಬುವಳನ್ನು ಬಹಳ ಬಾಲ್ಯದಿಂದಲೇ ಸಾಕುತ್ತಿದ್ದಳು. ಮಿಸ್ ಡಾರ್ಟಲ್ ಅವಳು ನಮ್ಮ ಜೊತೆಯಲ್ಲಿ ಆಟಕ್ಕೆ ಸೇರುತ್ತಿದ್ದಳು. ಅವಳು ಸ್ಟಿಯರ್ಫೋರ್ತನಿಗಿಂತ ಪ್ರಾಯದಲ್ಲಿ ಸ್ವಲ್ಪ ಚಿಕ್ಕವಳಾಗಿ ತೋರುತ್ತಿದ್ದಳು. ಅವಳು ಸುಂದರಿಯಾಗಿದ್ದಳು, ಆದರೆ ಸ್ವಲ್ಪ ಕೃಶದೇಹಿಯಾಗಿದ್ದುದರಿಂದಲೂ ಅವಳ ಮುಖದಲ್ಲಿದ್ದ ಬಲವಾದ ಒಂದು ಹಳೆ ಗಾಯದ ಗುರುತಿನಿಂದಲೂ ಅವಳ ಸೌಂದರ್ಯ ಗಮನವಿಟ್ಟರೆ ಮಾತ್ರ ಗೊತ್ತಾಗುತ್ತಿದ್ದೇ ಹೊರತು ಒಮ್ಮೆ ನೋಡಿದ ಮಾತ್ರಕ್ಕೆ ಗೋಚರಿಸುತ್ತಿರಲಿಲ್ಲ. ಗಾಯ ಕೆನ್ನೆಯಿಂದ ಪ್ರಾರಂಭಿಸಿ ಕೆಳ ತುಟಿಯವರೆಗೆ ಇಳಿದಿತ್ತು. ನಮ್ಮ ಪಗಡೆ ಆಟದ ಮಧ್ಯೆ ಮಧ್ಯೆ ನನ್ನ ದೇಶ ಸಂಚಾರವನ್ನು ಕುರಿತಾಗಿಯೂ ಮಾತಾಡುತ್ತಿದ್ದೆವು. ನಾನು ಸಫೋಕಿಗೆ ಹೋಗುವುದಾಗಿಯೂ, ಯಾರ್ಮತ್ತಿನಲ್ಲಿ ಪೆಗಟಿ ಹೇ ಮೊದಲಾದವರನ್ನು ನೋಡಿ ಬರುವುದಾಗಿಯೂ ತಿಳಿಸಿದೆನು. ಈ ಸಂದರ್ಭದಲ್ಲಿ ಸ್ಟಿಯರ್ಫೋರ್ತನು, ಪೆಗಟಿ ಅಂದರೆ ಆ ಹೊರಟು ಮನುಷ್ಯ ತಾನೇ, ಹೇಮ್ ಅಂದರೆ ಮಗನಷ್ಟೇ ಎಂದಂದನು. ಆಗ ನಾನು ಸ್ವಲ್ಪ ಬೇಸರಿಸಿಕೊಂಡು ಮಿಸ್ಟರ್ ಪೆಗಟಿಯ ಮತ್ತು ಅಲ್ಲಿನ ಎಲ್ಲವರ ಗುಣ ನಡತೆಗಳನ್ನು ವರ್ಣನೆ ಮಾಡಿ ಪ್ರಶಂಸಿಸಿದೆನು. ಪೆಗಟಿಯ ದಯಾಳುತನ, ಅತಿಥಿ ಸತ್ಕಾರ ಬುದ್ಧಿ, ದೀನ ಅನಾಥರ ಕುರಿತಾದ ಕರುಣೆ ಇವನ್ನೆಲ್ಲ ವರ್ಣಿಸಿ ಜನರ ಗುಣಗಳನ್ನು ತಿಳಿಯಬೇಕಾದರೆ ಒಡನಾಟದಿಂದ ಮಾತ್ರ ಸಾಧ್ಯವೆಂದಂದೆ. ಅಲ್ಲದೆ ಸ್ಟಿಯರ್ಫೋರ್ತನು ಸಹ ಅವರೊಡನೆ ಒಡನಾಡಿ ನೋಡಿದರೆ ನನ್ನಂತೆಯೇ ಅವರನ್ನು ಕುರಿತು ಅಭಿಪ್ರಾಯ ಪಡುವುದು ಖಂಡಿತವೆಂದು ಹೇಳಿದೆ. ಇದರಿಂದ ಸ್ಟಿಯರ್ಫೋರ್ತನು ಉತ್ಸಾಹ ಭರಿತನಾಗಿ, ಹಾಗಾದರೆ ನೋಡೋಣ, ನಿನ್ನ ಮಾತು ಸುಳ್ಳಾಗಿರಲಾರದೆಂದು ಒಪ್ಪುತ್ತೇನೆ. ಆ ನಮೂನೆಯ ಜನರನ್ನು ನೋಡಿದ ಹಾಗಾಯಿತು ಮತ್ತು ನಿನ್ನ ಜೊತೆಯಲ್ಲಿದ್ದ ಹಾಗೂ ಆಯಿತು ಎಂದು ಹೇಳಿದನು. ಮಿಸ್ ಡಾರ್ಟಲ್ ಅವಳು ನಮ್ಮ ಮಾತುಗಳೆಲ್ಲವನ್ನು ಕೇಳುತ್ತಿದ್ದಳು, ಮಾತ್ರವಲ್ಲದೆ ಕೇಳಿ ಜೀರ್ಣಿಸಿ ಅದರಿಂದ ಏನೇನೋ ಪರಿಣಾಮ ಹೊಂದುತ್ತಿರುವವಳಂತೆಯೂ ತೋರುತ್ತಿದ್ದಳು. ಅವಳು ಸ್ಟಿಯರ್ಫೋರ್ತನ ಮಾತನ್ನು ಮುಂದುವರಿಸಿ, ಅವರು ಎಂಥವರು, ಯಾವ ನಮೂನೆಯವರು ಎಂದು ಕೇಳಿದಳು. ಸ್ಟಿಯರ್ಫೋರ್ತನಿಗೆ ಈ ಪ್ರಶ್ನೆ ಅಧಿಕ ಪ್ರಸಂಗವೆಂದು ತೋರಿರಬೇಕು. ಅವನು ಮಿಸ್ ಡಾರ್ಟಲನ್ನು ಮಾಯ ಮುಚ್ಚಿಸಲೋಸ್ಕರವೇ ಎಂಬಂತೆ, ಯಾರು, ಎಂಥದ್ದು ಎಂದು ಹೊರಟಾಗಿ ಕೇಳಿದನು. ಮಿಸ್ ಡಾರ್ಟಲು ಸುಮ್ಮನಾಗಲಿಲ್ಲ. ಹಠವಾದಿಯಂತೆ, ನೀನೇ ಎಂದೆ, ಆ ನಮೂನೆಯ ಜನರೆಂತ, ಹಾಗಾಗಿ ಮಾತ್ರ ನಾನು ವಿಚಾರಿಸಿದ್ದು. ನಮೂನೆಯವರಾಗಲು ಅವರು ನಮ್ಮ ಹಾಗೆ ಮನುಷ್ಯರಲ್ಲವೋ, ಅಥವಾ ಮೃಗಗಳೋ, ಅಥವಾ ಮರಗಳೋ ಎಂದು ಕೋಪಾವಿಷ್ಟಳಾಗಿಯೇ ಕೇಳಿದಳು. ಈ ಸಮಯದಲ್ಲಿ ಅವಳ ಮುಖದಲ್ಲಿದ್ದ ಗಾಯವು ಕೆಂಪಾಗಿ ಎದ್ದು ಕಾಣಿಸುತ್ತಿತ್ತು. ಸ್ಟಿಯರ್ಫೋರ್ತನು ನನಗೆ ಅನಂತರ ತಿಳಿಸಿದ ಪ್ರಕಾರ, ಆ ಗಾಯವನ್ನು ಸ್ಟಿಯರ್ಫೋರ್ತನೇ ಇಬ್ಬರೂ ಚಿಕ್ಕವರಾಗಿದ್ದಾಗ ಉರುಳಾಡಿಕೊಂಡು ಮಾಡಿದ್ದುದಂತೆ. ಜಗಳದ ಕೋಪದಲ್ಲಿ ತನ್ನ ಕೈಯಲ್ಲಿದ್ದ ಸುತ್ತಿಗೆಯನ್ನು ಅವಳ ಮುಖಕ್ಕೆ ಎಸೆದುದರಲ್ಲಿ ಆ ಗಾಯವಾಗಿತ್ತಂತೆ. ಮಿಸ್ ಡಾರ್ಟಲು ಬಹು ಕೋಪಿಷ್ಟೆ, ಮತ್ಸರಿ ಎಂದು ಮೊದಲಾಗಿಯೂ ಸ್ಟಿಯರ್ಫೋರ್ತನು ತಿಳಿಸಿದನು. ಅವಳಿಗೆ ಸಿಟ್ಟು ಬಂದಾಗ ಗಾಯದ ಮೇಲಿದ್ದ ತೆಳು ಚರ್ಮ ಮಾತ್ರ ಇತರ ಭಾಗಕ್ಕಿಂತ ಹೆಚ್ಚು ಕೆಂಪಾಗಿ, ಸಿಟ್ಟು ತಡೆದಾಗ ಗಾಯ ಅಸ್ಪಷ್ಟವಾಗಿಯೇ ಉಳಿಯುತ್ತಿತ್ತೆಂದು, ಅವಳ ಕೋಪ ಮತ್ಸರದಿಂದಲೇ ಅವಳು ಆ ರೀತಿ ಕೃಶವಾಗುತ್ತಿರುವುದಾಗಿಯೂ ಹೇಳಿದನು. ಸ್ಟಿಯರ್ಫೋರ್ತನು ಡಾಕ್ಟರ್ಗಳ ಪ್ರಶ್ನೆಗೆ ಶೀಘ್ರವಾಗಿಯೇ ಉತ್ತರವಿತ್ತನು. ಅವನಿಗೆ ಸಿಟ್ಟು ಬಂದಿದ್ದುದರಿಂದ ಆ ರೀತಿ ಉತ್ತರವಿತ್ತನೋ, ಅಥವಾ ಅವನ ಸ್ಪಷ್ಟವಾದ ಅಭಿಪ್ರಾಯವೇ ಆಗಿತ್ತೋ ಎಂಬುದನ್ನು ನಾನು ಅರಿಯೆ. ಅವನ ಉತ್ತರ ಮಾತ್ರ ಈ ತರನಾಗಿತ್ತು, ನಮಗೂ ಅವರಿಗೂ ಬಹು ಭೇದಗಳಿವೆ. ಅವರು ನಮ್ಮಷ್ಟು ಸೂಕ್ಷ್ಮ ಬುದ್ಧಿಯವರಲ್ಲ, ನಯವಿನಯವಂತರಲ್ಲ, ಒಂದು ವಿಧದ ಅಸಂಸ್ಕೃತ ಹೊರಟರು, ಹಾಸ್ಯ ಅಪಹಾಸ್ಯ ವಿನೋದಗಳನ್ನು ಶೀಘ್ರವಾಗಿ ಅರ್ಥ ಮಾಡಲಾರದವರು. ಒಂದು ವೇಳೆ ಕೆಲವು ವಿಷಯಗಳು ಒಮ್ಮೆಗೆ ಅರ್ಥವಾದರೂ ಅವುಗಳನ್ನು ಮನಸ್ಸಿಗೆ ಅಂಟಿಸಿಕೊಳ್ಳುವವರಲ್ಲ. ಅವರು ಹೊರಟರಾದುದರಿಂದಲೇ ಬಹು ನಿಷ್ಠಾವಂತರೆಂದು ಕೆಲವರಿಗೆ ಕಾಣುವುದುಂಟು. ತಮ್ಮ ಸಂಸಾರದೊಳಗೆ ನೆಟ್ಟಸ್ತಿಕೆ ನಡೆಸುವುದರಲ್ಲೂ ಬಳಸುವುದರಲ್ಲೂ ಬಹು ಎಚ್ಚರದಿಂದಿರುವವರೆಂದು, ನಡತೆಯ ಪರಿಶುದ್ಧತೆಯುಳ್ಳವರೆಂದೂ ಅವರನ್ನು ಕುರಿತಾಗಿ ಹೇಳುವವರಿದ್ದಾರೆ. ಒಟ್ಟಿನ ಮೇಲೆ ಅವರ ಒರಟು ಚರ್ಮದಂತೆಯೇ ಅವರ ಮನಸ್ಸು, ವ್ಯವಹಾರಗಳೆಲ್ಲ ಒರಟು ಆಗಿರುವವು ಮಾತ್ರವಲ್ಲದೆ ಜೀವನದಲ್ಲಿನ ಅಪಮಾನಗಳನ್ನೂ ಸಹ ಅಂಟಿಸಿಕೊಳ್ಳದಾರದಷ್ಟರ ಹೊರಟರು ಅವರು. ನಮ್ಮ ಈ ಮಾತುಗಳಾಗುತ್ತಿದ್ದಾಗ ಸ್ಟಿಯರ್ಫೋರ್ತನ ತಾಯಿ ನಮ್ಮ ಜೊತೆಯಲ್ಲೇ ಕುಳಿತಿದ್ದಳು. ಅವಳಿಗೆ ತನ್ನ ಮಗನಲ್ಲಿದ್ದ ಗುಣಗಳೆಲ್ಲ ಸದ್ಗುಣಗಳೇ ಆಗಿದ್ದವು. ಅವಳು ಮಾತಾಡುವಾಗ, ಅದರಲ್ಲೂ ಮಗನಿಗೆ ಸಂಬಂಧಿಸಿ ಮಾತಾಡುವಾಗ, ಅವನನ್ನು ಎಷ್ಟು ಹೊಗಳಿದರೂ ಅವಳಿಗೆ ತೃಪ್ತಿ ಇರಲಿಲ್ಲ. ಅವನ ರೂಪ, ದೇಹ, ತೇಜಸ್ಸು, ಪ್ರತಿಭೆ, ಪ್ರಭಾವ, ಮನೆತನದ ಹಿರಿಮೆ ಎಲ್ಲವೂ ಪರಮೋತ್ಕೃಷ್ಟವಂತರದ್ದೆಂದು ಅವಳು ಹೇಳಿ ಸಂತೋಷಿಸುತ್ತಿದ್ದಳು. ಶಿಸ್ತು ಶಿಕ್ಷೆ ಎಂಬುದೆಲ್ಲ ಬಾಲಕರ ಜನ್ಮಸಿದ್ಧವಾದ ಶಕ್ತಿಗಳನ್ನೆಲ್ಲ ಕುಂಠಿತಗೊಳಿಸುವವೆಂಬುದೇ ಅವಳ ಅಭಿಪ್ರಾಯ. ಇಷ್ಟೆಲ್ಲ ಗ್ರಹಿಸಿಯೇ ಸ್ಟಿಯರ್ಫೋರ್ತನ ಕುಟುಂಬ ಗೌರವ, ಸ್ವಸಾಮರ್ಥ್ಯ, ಸ್ವಾತಂತ್ರ್ಯಗಳಿಗೆ ಧಕ್ಕೆ ಬಾರದಂಥ ಶಾಲೆ ತನ್ನ ಮಗನಿಗೆ ಸಿಗಬೇಕೆಂದೇ ಸ್ಟಿಯರ್ಫೋರ್ತನ ತಾಯಿ ವಿಚಾರಿಸಿ ಹುಡುಕಿ ಮಗನನ್ನು ಮಿಸ್ಟರ್ ಕ್ರೀಕಲರ ಶಾಲೆಗೆ ಕಳುಹಿಸಿದ್ದಳೆಂಬುದನ್ನು ನಾನು ಅಲ್ಲಿದ್ದಾಗ ಅವಳ ಮಾತುಗಳಿಂದ ತಿಳಿದನು. ಮನಸ್ಸು ಮಾಡಿದರೆ ನನ್ನ ಮಗನು ಯಾರನ್ನೂ ಯಾವ ವಿದ್ಯೆಯಲ್ಲೂ ಸೋಲಿಸಬಲ್ಲ, ಪ್ರಪಂಚವೇ ತನ್ನನ್ನು ಹಿಂಬಾಲಿಸಿ ಬರುವಂತೆ ಮಾಡಿಕೊಳ್ಳತಕ್ಕಷ್ಟರ ಮುಂದಾಳುತನ ಅವನಿಗಿದೆ ಎಂದು ಅವರ ತಾಯಿ ನನ್ನೊಡನೆ ಹೇಳಿದಳು. ಅಲ್ಲಿನ ಊಟೋಪಚಾರಗಳು, ಮಲಗುವ ಕೋಣೆ, ಉದ್ಯಾನವನ, ಮನೆ, ವಠಾರ ಎಲ್ಲವೂ ಬಹು ಉತ್ತಮತರದ್ದಾಗಿತ್ತು, ಘನಸ್ಥಿಕೆಯದ್ದಾಗಿತ್ತು. ಕಥೆಗಳಲ್ಲಿ ಮಾತ್ರ ಕೇಳಿದ್ದ ವೈಭವದ ವರ್ಣನೆಗಳನ್ನು ಮೀರಿಸಬಲ್ಲಂಥ ಸುಂದರ ಸಾಂಪತ್ತಿಕ ಸಾಂಸ್ಕೃತಿಕ ಸೌಖ್ಯದ ಉಪಕರಣಗಳು, ಅಲಂಕಾರಗಳು, ಆನುಕೂಲ್ಯಗಳು ಅವನ ಮಲಗುವ ಕೋಣೆಯಲ್ಲಿದ್ದವು. ಅವುಗಳನ್ನು ನಾನು ವರ್ಣಿಸಲೇ ಶಕ್ತನಲ್ಲ. ಆ ಕೋಣೆಯಲ್ಲೇ ಬಹು ತೇಜಸ್ವಿಯಾದ ತೈಲ ಚಿತ್ರವೊಂದೂ ಇತ್ತು. ಅದು ಸ್ಟಿಯರ್ಫೋರ್ತನ ತಾಯಿಯದಾಗಿತ್ತು. ಅದು 16 ವರ್ಷಗಳ ಹಿಂದಿನದಾಗಿರಬೇಕೆಂದು ನಾನು ಊಹಿಸಿದೆ. ಆ ದಿನದ ನನ್ನ ಹೊಸ ಪರಿಚಯ, ಹೊಸ ಸನ್ನಿವೇಶಗಳೆಲ್ಲ ನನ್ನ ಮನಸ್ಸಿನಲ್ಲಿ ನಾನಾ ಭಾವನೆಗಳನ್ನು ಎಬ್ಬಿಸಿದವು. ತಾಯಿಯ ಮಹತ್ತರವಾದ ಪ್ರೇಮ, ಅಭಿಮಾನ, ಸ್ಟಿಯರ್ಫೋರ್ತನ ಸಕಲ ಸದ್ಗುಣಗಳ ನಡುವೆ ಕುರೂಪವಾಗಿ ಅಡಗಿ ತೋರುವ ಸ್ವೇಚ್ಛಾವರ್ತನ ಮತ್ತು ಆ ಸ್ವೇಚ್ಛಾವರ್ತನೆಯಲ್ಲೂ ಮೆರೆದು ಎದ್ದು ನಿಲ್ಲುವ ಅವನ ವ್ಯಕ್ತಿತ್ವ, ಮಿಸ್ ಡಾಕ್ಟರ್ಗಳ ಸೂಕ್ಷ್ಮ ಬುದ್ಧಿ, ಸಂಶಯ, ಅಸಂತುಷ್ಟಿ, ಮತ್ಸರ, ಕ್ರೋಧ, ಈ ಎಲ್ಲ ವಿಧದ ಸ್ವಭಾವವಿದ್ದ ಜನರು ಅಲ್ಲಿ ಒಂದೇ ಮನೆಯಲ್ಲಿ ಸಂಸಾರ ಸಾಗಿಸುತ್ತಿದ್ದುದೊಂದು ಆಶ್ಚರ್ಯದ ಸಮಸ್ಯೆಯಾಗಿಯೇ ನನಗೆ ತೋರುತ್ತಾ, ಅದನ್ನೇ ಪುನಃ ತರ್ಕಗಳಿಂದ ವಿಮರ್ಶಿಸುತ್ತಾ ನಾನು ನಿದ್ರೆ ಮಾಡಿದೆನು. 20 ಮುಗಿಯಿತು.